ಏ ಪರಮೇಶ್ವರ ಪುರ ನಿನ್ನ ಪದ್ಮಲ್ಲೂಟನೋ ಗೋಳಿ ಕ್ವಾಡಿಗೇನೋ ರಯ್ಯ ಪರಮೇಶ್ವರ ನಿನ್ನ ಪದ್ಮಲ್ಲೂಟನೋ ಗೋಳಿ ಕ್ವಾಡಿಗೇನೋ ರಯ್ಯ ಬೆಳದ ಕೂಲ ನಮ್ಮಗೆ ಹೇಳಯ್ಯ ಯಾವ ಲುಟಿದಪ್ಪ ಯಾವಲು ಬೆಳೆದು ಬೆಳದ ಕೂಲ ನಮ್ಮಗೆ ಹೇಳಯ್ಯ ಯಾವ ಲುಟಿದಪ್ಪ ನಾನು ಮಂದಲಗಿರಿಯಲ್ಲೇ ಬೆಳದೇನೆ ಚಂದಲಗಿರಿಯಲ್ಲೇ ಹುಟ್ಟಿದೇನಪ್ಪ ನಾನು ಮಂದಲಗಿರಿಯಲ್ಲೇ ಬೆಳದೇನೆ ಚಂದಲಗಿರಿ ಎಂಬುದೇವಾದ ಪೇದೋ ಮಂದಲಗಿರಿ ಎಂಬುದೇನಯ್ಯ ಚಂದಲಗಿರಿ ಎಂಬ ತಾಯಿ ಒಡಲ ಮಂದಲಗಿರಿ ಮಾಲಿಯಾಲಯ ಚಂದಲಗಿರಿ ಎಂಬ ಚಂದಲಗಿರಿ ಎಂಬ ತಾಯಿ ಒಡಲ ಮಂದಲಗಿರಿ ಮಾಲಿಯಾಲಯ ಮಲಿಗಾನೇನಯ್ಯ ಮಂದಲಗಿರಿ ಮಾಲೆ ಹಾಲ ಕುಡದ ಮರತ ಮಲಿಗಾನೇನಯ್ಯ ಕರವತಿರಿ ಮಾತಾಡ ಗುರುವೆ ಕೂಗತಿರಿ ದಾನಿ ಕೊಡಯ್ಯ ಕರವತಿರಿ ಮಾತಾಡ ಗುರುವೆ ಕೂಗತಿನಿ ದಾನಿ ಕೊಡಯ್ಯ ಬರಟಿ ಬರಮಾರು ದೇವರು ಮಗನ ಕೊಡವೆ ಸೂರವನ ಕಮಲನ ಬರಟಿ ಬರಮಾರು ದೇವರು ಮಗನ ಕೊಡವೆ ಸೂರವನ ಕಮಲನ ಬರಟಿ ಬರಮಾರ ದೇವರು ಮಗನ ಕೊಡವಿ ಸೂರವನ ಕೊಮರನ ಕೊಡವಿ ಸೂರವನ ಕೊಮರನ ಪೇತ ಹಕ್ಕ ಮಾಯವನ ತಮ್ಮನ ಕೊಡವಿ ಸೂರವನ ಕೊಮರನ ಪೇತ ಹಕ್ಕ ಮಾಯವನ ತಮ್ಮನ ಅಕ್ಕ ಮಾಯವನ ತಮ್ಮನ ಪಿತ ಚಿಕ್ಕೋ ಬೀರಯ್ಯ ಲಿಂಗನ ಅಕ್ಕ ಮಾಯವನ ತಮ್ಮನ ಪಿತ ಚಿಕ್ಕೋ ಬೀರಯ್ಯ ಲಿಂಗನ ಅಕ್ಕ ಮಾಯವನ ತಮ್ಮನ ಪಿತ ಚಿಕ್ಕೋ ಬೀರಯ್ಯ ಲಿಂಗನ ಚಂದೂರಯ್ಯನ ಕುಚಿಗೆ ನಾಡಿಗೆ ದರಿ ಭಗನ ಏನ್ ಊರಿಗೆ ಗುದ್ದಿಗೆ ನಾಡಿಗ ದೊರೆ ಮಗನು ಗುದ್ದಿಗೆ ನಾಡಿಗೆ ಜನ್ಮ ನಿನ್ನಾಡಿದರೆ ಸಿದ್ದಿಗೆ ರೇ ಜನ್ನ ಬಸವ ನಾಗನೂರಿಗ ನಾಡಿಗ ದೊರೆ ಮಗ ಗುದ್ದಿಗೆ ನಾಡಿಗ ದೊರೆ ಮಗ ನಿನ್ನಾಡಿದರೆ ಸಿದ್ದಿಗೆ ರೇ ಚೆನ್ನ ಬಸವ ನರದಾರೆ ತೊಪ್ಪದಳ ಕೈಯ ತಪ್ಪದ ಚೆನ್ನ ಬಸವನಿ ನರದಾರೆ ತುಪ್ಪದಳ ಕೈಯ ತಪ್ಪದ ಚೆನ್ನ ಬಸವನಿ ನರದಾರೆ ತುಪ್ಪದಳ ಕೈಯ ತಪ್ಪದ ದೇವರ ಬಂದ್ರೆ ಗುರುವೇರಮಯ್ಯ ದೇವರ ಬಂದ ಬನ್ರಿ ಹಾರ ಬಂದ ಹೋಗ್ರಿ ರೇ ಕೌ ಅಮ್ಮದ ಬಹು ಬರುವುದು ಕಲ್ಲೇವ ಮರವೇ ಕೌ ತಳದು ದರಿದೆ ಮದುವಗು ಬರುವುದು ಕಂಡೇವ ಅಮ್ಮ ನಿಯ ಕೌ ತಳದು ದರಿದೆ ಅಮ್ಮದ ಬಹು ಬರುವುದು ಕಲ್ಲೇವ ತಳದು ತರಿಗೆ ಮದುವಗ ಬರವಾದ ಕಂಡೇವ ಅಮ್ಮನ ಮಗು ಬರಲ್ಲ ಅಡಿಗೆ ನಿಂಗಲ್ಲ ನೀನೇ ಬರವಾದ ಕಂಡೇವ ಮದುವಗ ನನ್ನ ಅಡಿಗೆ ಲಿಂಗಣ್ಣ ನೀನು ಬರವಾದ ಕಂಡೇವ ಅಮ್ಮನ ಮಗು ಬರಲ್ಲ ಅಡಿಗೆ ಲಿಂಗಣ್ಣ ಕಂಡೇವ ಮದುವಗೊಬ್ಬ ನನ್ನ ಹಣೆಗೆ ಲಿಂಗಣ್ಣ ನೇನು ಬರುವಾದ ಕಂಡೇವ ಅಲ್ಲಡಿಯ ಬರವ ಏನಾಗಿ ಸಾವೇನು ಬೆರದಡಿಯ ಬರವ ಹರದಡಿಯ ಬರವ ಅದೇನೈ ಸಾವೇದೋ ಮೆರದಡಿ ಬರವ ಕಂಡೇವ ಬರವಾದ ಪಾಲೆ ಕೊಳಗೆ ಚಿಗೆ ಬರವಾದ ಕಂಡೇವ